ಗುಣವಾಗಿನೇ ಬರ್ತವೆ ಬರ್ತವೆ. ಆದ್ರೆ ಈ ಹಣ್ಣುಗಳದ ಒಂದು ಗುಣ ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೆ ಪೌಷ್ಟಿಕಾಂಶಗಳು ಇರ್ತವೆ, ಆದ್ರೆ ಕೆಡದಂಗೆ ಇಟ್ಕೊಳ್ಳುವಂತ ಗುಣ ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ. ಉದಾಹರಣೆಗೆ ಏನಂದ್ರೆ ಅವುಗಳಲ್ಲಿ ತೇವಾಂಶ 70-90-98 ತನಕನ ತೇವಾಂಶ ನಾವು ಇರೋದ್ರಿಂದ ಬೇಗ ಹಾಳಾಗ್ತವೆ. ಹಾಳಾಗ್ಲಿಕ್ಕೆ ಬೂಸ್ಟ್ಗಳ ಕಾರಣ ಆಗ್ತದೆ, ಕೆಲವು ತರದ ಬ್ಯಾಕ್ಟೀರಿಯಾಗಳಾಗ್ತವೆ, ಇನ್ನು ಕೆಲವು ಹಣ್ಣುಗಳಲ್ಲಂದ್ರೆ ಅವುಗಳಲ್ಲೇನೆ ಜೀವರಾಸಾಯನಿಕ ಬದಲಾವಣೆಗಳಾಗಿ ಕಿಣ್ವಗಳಿಂದಾಗಿ ಬೇಗ ಹಾಳಾಗ್ತವೆ. ಹಾಗಾಗಿ ಇವುಗಳನ್ನ ಸಂಸ್ಕರಣೆ ಮಾಡಲೇಬೇಕು. ಅದರಲ್ಲಿ ವಿಶೇಷವಾಗಿ ಈ ದ್ರಾಕ್ಷಿ ಹಣ್ಣಿನಂತದನ್ನ ನಮ್ಮ ಮನೆಗಳಲ್ಲಿ ಸಂಸ್ಕರಣೆ ಮಾಡುವಂತದ್ದು ಕಡಿಮೆನೆ ನಾವು. ಹಾಗಾಗಿ ಇವತ್ತು ನಾವು ಅದಕ್ಕೆ ಒತ್ತು ಕೊಡಬೇಕಾಗಿದೆ. ಮುಖ್ಯವಾಗಿ ತಾಜಾ ರೂಪದಲ್ಲಿ ಹೆಚ್ಚು ಬಳಸ್ತೀವಿ ಅಂತೀರಿ? ಹೆಚ್ಚು ಬಳಸ್ತೀವಿ ನಾವು ಅದನ್ನ. ಅದರಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಈ ಹುಳಿ ಹಣ್ಣುಗಳೇನಿದಾವಲ್ಲ, ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಶ್ರಿತ ಹಣ್ಣುಗಳು, ಅವು ಬಾಯಿಗೂ ಕೂಡ ರುಚಿಯಲ್ಲಿ ಒಂಥರ ವಿಶಿಷ್ಟವಾದ ರುಚಿ ಇದೆ, ಜೊತೆಗೆ ಅವುಗಳದೇ ಆದ ಪೌಷ್ಟಿಕ ಮೌಲ್ಯ ಮತ್ತೆ ಆರೋಗ್ಯದ ಕಡೆಗೆ ಅವುಗಳ ದೃಷ್ಟಿಯಿಂದ ಇವನ್ನ ತುಂಬಾ ಹೆಚ್ಚಾಗಿ ನಾವು ಬಳಸಬೇಕಾಗ್ತದೆ. ಮುಖ್ಯವಾಗಿ ಈಗ ದ್ರಾಕ್ಷಿಯನ್ನು ನಾವು ತೆಗೆದುಕೊಂಡ್ರೆ ಇದರಲ್ಲಿ ಏನಾದರೂ ವಿಧಗಳು ತಳಿಗಳು ಹಿಂಗಿದಾವೆ? ಹಾ, ವೈಜ್ಞಾನಿಕ ಹೇಳೋದಾದ್ರೆ ತುಂಬಾ ತಳಿಗಳಿದಾವೆ, ಆದ್ರೆ ನಾನು ಜನಸಾಮಾನ್ಯರಿಗೆ ಹೇಳ್ತೀನಿ ಏನೇನ್ ತಳಿಗಳಿದಾವೆ ಅಂತ ಹೇಳಿ. ಒಂದು ದಪ್ಪದ್ದು ಮತ್ತೆ ಸಣ್ಣ ದ್ರಾಕ್ಷಿ, ಒಂದು ಬೀಜ ಇರುವಂತದ್ದು, ಇನ್ನೊಂದು ಬೀಜ ಇಲ್ಲದೆ ಇರುವಂತದ್ದು. ಮತ್ತೇನು ಬಣ್ಣದಲ್ಲಿ ಕೂಡ ಇನ್ನು ವಿಂಗಡಣೆ ಮಾಡ್ಕೊಳ್ತೀವಿ, ತಿಳಿ ಹಳದಿ ಬಣ್ಣದ್ದು ಅಥವಾ ಹಸಿರು ಬಣ್ಣ ಅಂತ ಹೇಳಬಹುದು, ಮತ್ತೆ ನೀಲಿ ಬಣ್ಣ ಮತ್ತೆ ಕೆಂಪು ದ್ರಾಕ್ಷಿ ಕೂಡ ಬರ್ತದೆ. ಹಾಗಾಗಿ ಇವುಗಳ ಆಧಾರದಲ್ಲಿ, ಬಣ್ಣದ ಆಧಾರದಲ್ಲಿ ಇದರಲ್ಲಿ ಸಿಹಿ ಅಂಶ ಕೂಡ ವ್ಯತ್ಯಾಸ ಆಗ್ತದೆ. ಅಂದ್ರೆ ಕೆಲವುದರಲ್ಲಿ ಬೀಜಗಳು ಇರ್ತವೆ, ಕೆಲವುದರಲ್ಲಿ ಬೀಜ ಇರೋದಿಲ್ಲ ಅಂತ ಕೂಡ ದ್ರಾಕ್ಷಿನ ನಾವು ಇವತ್ತು ನೋಡ್ತಾ ಇದ್ವಿ. ವಿವಿಧ ರೀತಿಯಲ್ಲಿ ನಾವು ಬಳಕೆಯನ್ನು ಮಾಡ್ಕೊಳ್ತೇವೆ. ಅಂದ್ರೆ ದ್ರಾಕ್ಷಿಯಲ್ಲಿ ಇರುವಂತ ಪೌಷ್ಟಿಕಾಂಶಗಳು ಯಾವ್ಯಾವು ಅಂತೀರಿ? ನಾನು ಮೊದಲೇ ಹೇಳಿದೆ, ಹಣ್ಣುಗಳಲ್ಲಿ ತುಂಬಾ ಶಕ್ತಿಯನ್ನು ಸಿಗೋದಿಲ್ಲ, ಆದ್ರೆ ದ್ರಾಕ್ಷಿಯಲ್ಲಿ ಮಾತ್ರ 100 ಗ್ರಾಂನಷ್ಟು, ಅಂದ್ರೆ ಉದಾಹರಣೆ ನಮ್ಮ ಕೈಯಿಂದ ತಗೊಂಡ್ರೆ ಒಂದು ಹಿಡಿಯಷ್ಟು ಹಣ್ಣನ್ನು ತಗೊಂಡ್ರೆ ನಮಗೆ ಒಳ್ಳೆಯ ಒಂದು ಸಕ್ಕರೆ ಅಂಶ ನಮ್ಮ ದೇಹಕ್ಕೆ ಸಿಗ್ತದೆ, ಜೊತೆಗೆ ಒಳ್ಳೆಯ ಕಬ್ಬಿಣಾಂಶ ಇದರಲ್ಲಿ ಸಿಗ್ತದೆ, ಅದೇ ರೀತಿ ನಮಗೆ ನಾರಿನಂಶ ವಿಶೇಷವಾಗಿ ಇದರಲ್ಲಿ ಸಿಗ್ತದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಜೀವಸತ್ವ ಸಿ ಅಥವಾ ಅನ್ನಾಂಗ ಸಿ, ಅದನ್ನ ನಾವು ಸಾಂಪ್ರದಾಯಿಕವಾಗಿ ಹೇಳೋದಾದ್ರೆ ಒಂದು ಒಳ್ಳೆಯ ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ, ಅಂದ್ರೆ ರೋಗ ಬರದಂಗೆ ತಡೆಯುವಂತದ್ದು, ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುವಂತ ಅಂಶ ಅದು ಕೂಡ ದ್ರಾಕ್ಷಿಯಲ್ಲಿ ಹೇರಳವಾಗಿದೆ. ಅದ್ರ ಜೊತೆ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಹಾಲಿನಲ್ಲಿ ಸಿಗುವಂತ ಬಿ ಗುಂಪಿನ ಅನ್ನಾಂಗಗಳು ಅದು ಕೂಡ ಇದರಲ್ಲಿ ವಿಶೇಷವಾಗಿದೆ. ಇದಲ್ಲದೇನೆ ಇನ್ನೂ ಕೆಲವಾರು ಪೌಷ್ಟಿಕಾಂಶಗಳನ್ನ ಇದರಲ್ಲಿ ನಾವು ನೋಡಬಹುದು, ವಿಶೇಷ ಪೌಷ್ಟಿಕಾಂಶಗಳು. ಹಾ, ಇತ್ತೀಚಿನ ದಿನದಲ್ಲಿ ನಮಗೆ ಭಾರತೀಯರಿಗೆ ದ್ರಾಕ್ಷಿಯನ್ನು ಬೆಳಿತೀವಿ ತಿಂತೀವಿ ಅಷ್ಟು ಗೊತ್ತಿದೆ, ಆದ್ರೆ ವಿದೇಶಗಳಿಗೆ ಹೋದ್ರೆ ಅಥವಾ ಜಗತ್ತಿನಾದ್ಯಂತ ಈ ದ್ರಾಕ್ಷಿ ಹಣ್ಣನ್ನ ಬೇರೆ ಬೇರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಅಭ್ಯಾಸ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಯಾವ್ಯಾವ ರೋಗಕ್ಕೆ ಇದನ್ನ ಮದ್ದಾಗಿ ಬಳಸಬಹುದು, ಔಷಧಿ ರೂಪದಲ್ಲಿ ಈ ಹಣ್ಣನ್ನ ನಾವು ಸೇವನೆ ಮಾಡುವ, ಅಂದ್ರೆ ಔಷಧಿಯಾಗಿ ಮಾಡುವಂತದ್ದಲ್ಲ, ಹಣ್ಣನ್ನೇ ಔಷಧಿ ತರ ತಗೊಂಡ್ಬಿಡುವಂತದ್ದು. ಆ ನಿಟ್ಟಿನಲ್ಲಿ ಇದರಲ್ಲಿ ಒಂದು 4-5 ವಿಶೇಷ ಪೌಷ್ಟಿಕಾಂಶಗಳನ್ನ ನಾವು ನೋಡ್ತೀವಿ. ಒಂದು ಉದಾಹರಣೆಗೆ ಸ್ಟಿಲ್ ಬೇನ್ ಅಂತ ಕರಿತೀವಿ. ಸ್ಟಿಲ್ ಬೇನ್ ಇದು ಏನಂತ ಹೇಳಿದ್ರೆ, ನಮಗೆ ವಯಸ್ಸಾಗೋದು ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ, ಹುಡುಗರಲ್ಲಷ್ಟೇ ನಾವು ದೊಡ್ಡವರಾಗ್ಬೇಕಂತೀವಿ. ಒಂದ್ 25-26 ವರ್ಷ ಅಥವಾ 30 ವರ್ಷ ಆದ್ಮೇಲೆ ನಮ್ಗೆ ಯಾವಾಗ್ಲೂ ಚಿರ ಯೌವನರ ತರ ನಮಗೆ ನೋಡ್ಲಿಕ್ಕೆ, ನಾನು ಸುಂದರವಾಗಿ ಕಾಣಬೇಕು ಅನ್ನೋದು ಒಂದು ಬಹಳ ಆಸಕ್ತಿ ನಮ್ಗೆ ಕಾಣಬೇಕು ಅನ್ನೋದು. ಹಾಗಾಗಿ ಈ ಸ್ಟಿಲ್ ಬೇನ್ ಅನ್ನೋದೇನಿದೆಯಲ್ಲ, ನಮ್ಮ ವಯಸ್ಸನ್ನ ಅಂದ್ರೆ ಚರ್ಮನ ಒಳ್ಳೆ ಕಾಂತಿಯುತವಾಗಿ ತಡೆದಿಡುವಲ್ಲಿ ಮತ್ತೆ ಸುಕ್ಕು ಬರುವುದು ತಡೆಯುವಂತದ್ದು ಒಂದು. ಎರಡನೇದೇನಂದ್ರೆ ನಮಗೆ ಫಿಸಿಯಾಲಜಿಕಲ್ ಅಂದ್ರೆ ಶಾರೀರಿಕವಾಗಿನೂ ಕೂಡ ವಯಸ್ಸಾಗಬಾರದು, ಆ ನಿಟ್ಟಿನಲ್ಲಿ ಈ ದ್ರಾಕ್ಷಿಯಲ್ಲಿರುವಂತಹ ಸ್ಟಿಲ್ ಬೇನ್ ಅನ್ನ ಬಳಕೆ ಮಾಡ್ತಿದ್ದಾರೆ. ಅದಕ್ಕೆ ರಿವರ್ಸ್ ಎರೆಟ್ರಾಲ್ ಅಂತ ಕರಿತೀವಿ, ಸ್ವಲ್ಪ ವೈಜ್ಞಾನಿಕ ಹೆಸರು. ಅದಲ್ಲದೇನೆ ಇದರಲ್ಲಿ ಫ್ಲೆವಿನಾಲ್ಸ್ ಅಂತ ಹೇಳ್ತೀವಿ, ಫ್ಲೆವಿನಾಲ್ ಅಂತ ಕರಿತೀವಿ, ಫಿನಾಲಿಕ್ ಆಸಿಡ್ಸ್ ಅಂತ ಕೂಡ ಕರಿತೀವಿ, ಹಾಗೆ ಕೆರೋಟಿನೈಡ್ಸ್, ಇದ್ರ ಬಗ್ಗೆ ಮಾತಾಡೋಣ ಮುಂದೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ದ್ರಾಕ್ಷಿ ಹಣ್ಣು ಬರೀ ಹಣ್ಣಾಗಿ ಉಳಿದಿಲ್ಲ, ಅದು ಹಲವಾರು ರೂಪದಲ್ಲಿ ಇದು ಈಗ ಜನರನ್ನ ತಲುಪೋ ನಿಟ್ಟಿನಲ್ಲಿ ತನ್ನದೇ ಆದ ಕೆಲಸ ಮಾಡ್ತಾ ಇದೆ. ಅಂದ್ರೆ ಈಗ ಸಾಧಾರಣವಾಗಿ ಹಣ್ಣುಗಳು ಅಂದಾಗ ಸಕ್ಕರೆ ಅಂಶ ಇರುತ್ತೆ, ಇದನ್ನ ಈ ಸಕ್ಕರೆ ಕಾಯಿಲೆಯವರು ತಿನ್ನಬಹುದೇ ಇಲ್ವೇ ಅಂತ ಒಂದು ಮನಸ್ಸಿಗೆ ಬಂದೇ ಬರುತ್ತೆ. ಖಂಡಿತವಾಗಿ. ಈ ದ್ರಾಕ್ಷಿ ಎಷ್ಟು ಮಟ್ಟಿಗೆ ಸೂಕ್ತ ಅಂತೀರಾ? ನೋಡಿ, ದ್ರಾಕ್ಷಿಯಲ್ಲಿ ನಾನು ಮೊದಲೇ ಹೇಳಿದೆ, ಹುಳಿ ಮತ್ತೆ ಸಿಹಿ ಮಿಶ್ರಣ ಇದರಲ್ಲಿ. ಹಾಗಾಗಿ ಮತ್ತೆ ಇದು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಕರಿತೀವಿ, ಅಂದ್ರೆ ಒಂದು ನಮ್ಮ ಸಕ್ಕರೆ ಅಂಶದ ಒಂದು ಇಂಡೆಕ್ಸ್. ಅದು ನಾನೊಂದು ಊಟ ಮಾಡಿದ ಮೇಲೆ ನನ್ನ ರಕ್ತದಲ್ಲಿರುವಂತ ಸಕ್ಕರೆ ಅಂಶ ಏನಾದ್ರೂ ಬೇಗ ಏರಿಳಿತದ ಅಥವಾ ನಿಧಾನಕ್ಕೆ ಜೀರ್ಣ ಆಗ್ತದ ಅಥವಾ ಕಡಿಮೆ ಇದೆಯಾ, ಇದರ ಆಧಾರದಲ್ಲಿ ಮಾಡ್ತೀವಿ. ಹಾಗೆ ದ್ರಾಕ್ಷಿಯನ್ನ ತಗೊಂಡ್ರೆ ಇದು ಕೂಡ ಕಡಿಮೆಯ ಸಕ್ಕರೆಯ ಸೂಚ್ಯಂಕನ ಹೊಂದಿರುವಂತಹ ಹಣ್ಣು. ಹಾಗಾಗಿ ಸಕ್ಕರೆ ಕಾಯಿಲೆಯವರು ಧಾರಾಳವಾಗಿ ಒಂದು ಹಿಡಿಯಷ್ಟು ಅಟ್ಲೀಸ್ಟ್ ಒಂದು 15-20 ಹಣ್ಣನ್ನಾದ್ರೂ ಪ್ರತಿದಿನ ಆದ್ರೆ ಬೀಜದ ಸಮೇತ ತಿನ್ಬೇಕು. ಬೀಜದ ಹಣ್ಣಾಗಿದ್ರೆ ಇಲ್ಲ, ಬೀಜ ಇಲ್ಲದ ಹಣ್ಣಾಗಿದ್ರೆ ಸಿಪ್ಪೆ ಸಮೇತ ತಿನ್ಬೇಕು. ನಮ್ಮಲ್ಲಿ ಕೆಲವರಿಗಿದೆ ಅದು, ಕಪ್ಪು ದ್ರಾಕ್ಷಿ ನಾವು ತಿಂತ ಇದ್ರೆ ಸಿಪ್ಪೆ ತಿನ್ನೋದಿಲ್ಲ ನಾವು, ಸ್ವಲ್ಪ ಒರಟ ಅನ್ಸುತ್ತೆ. ಆದ್ರೆ ದಯವಿಟ್ಟು ಒಂದು ನೆನಪಿಟ್ಕೊಳ್ಳಿ, ಇದು ಸಿಪ್ಪೆ ಮತ್ತೆ ಬೀಜದ ಸಮೇತನೆ ತಿನ್ಬೇಕು. ಬೀಜ ಸಮೇತ ತಿಂದ್ರೆ ಏನು ತೊಂದರೆ ಆಗೋದಿಲ್ವಾ? ಇಲ್ಲ, ನಮಗೆ ಬೇಕಾಗಿರುವ ಪೌಷ್ಟಿಕಾಂಶಗಳು ಯಥೇಚ್ಛವಾಗಿ ದೇಹಕ್ಕೆ ಸಿಗಬೇಕು ಅಂದ್ರೆ ಅದು ಸಿಪ್ಪೆಯಲ್ಲಿ ಜಾಸ್ತಿ ಇದೆ, ಅದು ಬಿಟ್ಟರೆ ಬೀಜದಲ್ಲಿದೆ. ನಾವನ್ನ ಏನ್ ತಿರುಳನ್ನು ತಿಂತೀವಿ, ತಿರುಳಿಗಿಂತ ಜಾಸ್ತಿ ಒಂದು ಅಂದಾಜಿನ ಪ್ರಕಾರ ಅದು ಹೇಳೋದಾದ್ರೆ ಬೀಜದಲ್ಲಿ 100 ಗ್ರಾಂ ಇದ್ರೆ ತಿರುಳಿನಲ್ಲಿ 1-2 ಗ್ರಾಂನಷ್ಟು ಅಷ್ಟೇ ಸಿಗತ್ತೆ ನಮಗೆ. ಹಾಗಾಗಿ ಬೀಜವನ್ನ ಸೇವನೆ ಮಾಡೋದು ಬಹಳ ಮುಖ್ಯ, ಬಹಳ ಒಳ್ಳೆಯದು. ಇನ್ನು ಮುಖ್ಯವಾಗಿ ಈ ದ್ರಾಕ್ಷಿಯ ಹಣ್ಣಿನ ಒಂದು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂತ ಸಕಾರಾತ್ಮಕ ಪರಿಣಾಮಗಳೇನೇನು ಅಂತೀರಿ, ಏನೇನು ಅನುಕೂಲಗಳಾಗ್ತವೆ ನಮಗೆ ಅಂತೀರಿ? ಈ ದ್ರಾಕ್ಷಿಯಲ್ಲಿ ವಿಶೇಷವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ, ನಾನು ಆಗ್ಲೇ ಹೇಳಿದೆ ಫ್ಲೆವಿನಾಲ್ಸ್ ಅಂತ ಇದಾವೆ, ಫ್ಲೆವಿನಾಯ್ಡ್ಸ್ ಅಂತ ಇದಾವೆ, ಫೈಟಿಕ್ ಆಮ್ಲಗಳಂತ ಕರಿತೀವಿ. ಸೊ ಅವುಗಳು ಒಂದು ಹೇರಳವಾಗಿದೆ. ಹಾಗೇನೆ ಇನ್ನೊಂದನ್ನು ಮಾತಾಡ್ತಿದ್ವಿ, ಕೆರೋಟಿನಾಯ್ಡ್ಸ್. ಕೆರೋಟಿನಾಯ್ಡ್ಸ್ ಅಂದ್ರೆ ಇನ್ನೇನಲ್ಲ, ಹಳದಿ ಮತ್ತು ಹಸಿರು ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಹೇರಳವಾಗಿದ್ದಾವೆ. ಈ ದ್ರಾಕ್ಷಿಯಲ್ಲಿ ಎಲ್ಲಿದೆ ಅಂದ್ರೆ ಹಸಿರು ದ್ರಾಕ್ಷಿಯಲ್ಲಿ ಇದೆ, ಮತ್ತೆ ಕಪ್ಪು ದ್ರಾಕ್ಷಿಯಲ್ಲಿ ಕೂಡ ಅದಿರ್ತದೆ. ಇದ್ರ ವಿಶೇಷತೆ ಏನಂತ ಹೇಳಿದ್ರೆ ಈ ಕೆರೋಟಿನಾಯ್ಡು ನಮಗೆ ದೃಷ್ಟಿಗೆ ಸಹಕಾರ ಮಾಡುವಂತವಲ್ಲ, ಆದ್ರೆ ಕ್ಯಾನ್ಸರ್ ಬಡದಂಗೆ ತಡೆಯುವಂತ ವಿಶೇಷ ಗುಣ ಈ ಕ್ಯಾರೋಟಿನಾಯ್ಡ್ಸ್ ಅಲ್ಲಿ ಇದೆ. ಹಂಗಾಗಿ ಬಣ್ಣ ಬಣ್ಣದ ಹಣ್ಣುಗಳನ್ನ ತಿನ್ನಿ ಅಂತ ನಾವು ಯಾವಾಗ್ಲೂ ಹೇಳ್ತೀವಿ. ವಿಶೇಷವಾಗಿ ಯಾವುದೇ ತರಹದ ದ್ರಾಕ್ಷಿ ಇರಲಿ, ಅದನ್ನ ದಯವಿಟ್ಟು ನಮ್ಮ ಊಟದಲ್ಲಿ ಸೇರಿಸ್ಕೊಳ್ಬೇಕಾಗ್ತದೆ. ಹಾಗೇನೆ ಇದರಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನ್ ಕೂಡ ಇದೆ, ಅದು ಕೂಡ ಸಕಾರಾತ್ಮಕವಾಗಿ ಕೆಲಸ ಮಾಡತ್ತೆ, ರೋಗ ಬರದಂಗೆ ನಮ್ಮನ್ನ ಗಟ್ಟಿಮುಷ್ಟರಾಗಿ ಮಾಡತ್ತೆ. ಅದಲ್ಲದೆ ಇದರಲ್ಲಿ ಆಲಿಗೋಪೆಪ್ಟೈಡ್ಸ್ ಅನ್ನೋ ಒಂದು ಪ್ರೋಟೀನ್ ತರುತ್ತೆ, ಅಂದ್ರೆ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರುವಂತ ಆ ಒಂದು ಅಂಶ ಕೂಡ ಇದರಲ್ಲಿ ಇರೋದ್ರಿಂದ ದೇಹದಲ್ಲಿ ನಮಗೆ ಬೇಡವಾಗಿರುವಂತ ಸೂಕ್ಷ್ಮಾಣು ಜೀವಿಗಳ ಉತ್ಪಾದನೆಯನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಇವತ್ತು ದ್ರಾಕ್ಷಿ ಸಹಕಾರಿ ಆಗ್ತಾ ಇದೆ. ಮುಖ್ಯವಾಗಿ ಈ ಆಂಟಿ ಆಕ್ಸಿಡೆಂಟ್ಸ್ ಅಂತ ತಾವು ಹೇಳಿದ್ರಿ, ದ್ರಾಕ್ಷಿನಲ್ಲಿ ಇವು ಹೇರಳವಾಗಿದಾವೆ ಅಂತಂದು, ಇದರ ಒಂದು ಗುಣ ವಿಶೇಷತೆಗಳು ಏನೇನು ಅಂತೀರಿ? ನೋಡಿ, ಮೊದಲಿಗೆ ಒಂದು 10 ವರ್ಷದ ಹಿಂದೆ ಈ ಆಂಟಿ ಆಕ್ಸಿಡೆಂಟ್ ಅನ್ನೋ ಶಬ್ದ ನಾವು ಯಾರು ಕೇಳಲಿಲ್ಲ, ಬಳಸ್ತಿರ್ಲಿಲ್ಲ, ಊಟ ಮಾಡ್ತಿದ್ವಿ. ಆದ್ರೆ ಇತ್ತೀಚೆಗೆ ಏನಾಗಿದೆ, ನಲ್ಲಿಕಾಯಿ ತಿನ್ನಿ ಅದು ದೇಹಕ್ಕೆ ಒಳ್ಳೇದು, ಯಾಕಂದ್ರೆ ಅದ್ರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಅದೇ ತರ ಈಗ ದ್ರಾಕ್ಷಿ ತಿನ್ನಿ, ಟೊಮ್ಯಾಟೊ ತಿನ್ನಿ ಅಂತ ಹೇಳ್ತಿದ್ದೀನಿ. ಈ ದ್ರಾಕ್ಷಿಯಲ್ಲಿ ಏನಪ್ಪಾ ಅಂತ ವಿಶೇಷ ಅಂತ ಹೇಳಿದ್ರೆ, ಜೀವಸತ್ವ ಸಿ ಅಥವಾ ಅನ್ನಾಂಗ ಸಿ ಅನ್ನೋದು ಒಂದು, ಇನ್ನೊಂದು ಮ್ಯಾಂಗನೀಸ್ ಅನ್ನೋದು ಕೂಡ. ಈ ಎರಡು ಅಂಶಗಳು, ಒಂದು ಲವಣಾಂಶ, ಒಂದು ಅನ್ನಾಂಗ, ಇವೆರಡೂ ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡುವಲ್ಲಿ ತಮ್ಮದೇ ಆದ ಸಹಕಾರನ ಅಥವಾ ಸಹಾಯನ ಮಾಡ್ತಿದ್ದಾವೆ. ಅದಲ್ಲದೇನೆ ಈ ದ್ರಾಕ್ಷಿಯಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ, ಬಿದ್ದ ತಕ್ಷಣ ಗಾಯ ಆಗತ್ತೆ, ಕೆಲವರಲ್ಲಿ ರಕ್ತ ಹರಿದೋಗ್ತಾ ಇರ್ತದೆ, ಹೆಪ್ಪುಗಟ್ಟಲ್ಲ, ಇನ್ನು ಕೆಲವರಲ್ಲಿ ತಕ್ಷಣಕ್ಕೆ ಹೆಪ್ಪುಗಟ್ಟುಬಿಡುತ್ತೆ. ಅಂದ್ರೆ ಇದ್ರ ಇನ್ನೊಂದು ವಿಶೇಷತೆ, ಈ ದ್ರಾಕ್ಷಿದು ಯಾವುದೇ ಬಣ್ಣ ಇರಬಹುದು, ಅನ್ನಾಂಗ ಕೆ ಅಥವಾ ಜೀವಸತ್ವ ಕೆ ಅನ್ನು ಕೂಡ ಇದು ಹೇರಳವಾಗಿ ಹೊಂದಿದೆ, ಸಹಾಯ ಮಾಡತ್ತೆ ಗಾಯ ಆದಾಗ. ಈ ಒಂದು ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ಅಥವಾ ಗುಣ ವಿಶೇಷಣಗಳು ಇರೋದ್ರಿಂದಾನೇ ಇಡೀ ಹಣ್ಣನ್ನ ಬಳಸೋದು, ಬೀಜದ ಸಮೇತ ಬಳಸೋದು ಬಹಳ ಒಳ್ಳೇದು. ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಅನುಕೂಲಕರ. ಇನ್ನು ಈ ಉರಿಯೂತದಿಂದ ಆಗುವಂತ ತೊಂದರೆಗಳಿಗೂ ಕೂಡ ಇದರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಉರಿಯೂತಕ್ಕಿಂತ ಮೊದಲು ಇನ್ನೊಂದು ಹೇಳ್ತೀನಿ ಸರ್ ತಮ್ಗೆ. ಮುಖ್ಯವಾಗಿ ಈ ಆಂಟಿ ಆಕ್ಸಿಡೆಂಟ್ ಗುಣ ಅಂತ ಏನ್ ಹೇಳಿದ್ವಲ್ಲ, ಅವು ನಮ್ಮ ದೇಹದಲ್ಲಿ ಹಲವಾರು ರೀತಿಯಲ್ಲಿ ಒಂದು ಎಂಜೈಮ್ಸ್ ಅಂತ ಹೇಳ್ತೀವಿ, ಡಾಕ್ಟರ್ಗಳು ಮಾತಾಡ್ತಿರ್ತಾರೆ, ಕಿಣ್ವಗಳು, ಅವುಗಳು ಹೆಚ್ಚು ಕಡಿಮೆ ಕೆಲಸ ಮಾಡಬಾರದು. ಅಂದ್ರೆ ಅದು ಸಮನಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಕೂಡ ಈ ದ್ರಾಕ್ಷಿ ಹಣ್ಣನ್ನು ಸೇವನೆ ಮಾಡಿದಾಗ ಒಂದು ನಿಯಂತ್ರಣನ ಸಾಧಿಸ್ತವೆ. ಅದೇ ರೀತಿ ನಮ್ಮ ರಕ್ತಕ್ಕೂ ಕೂಡ ಒಳ್ಳೆಯ ರಕ್ತ ಆಗ್ಲಿಕ್ಕೆ ಸಹಕಾರಿಯಾಗಿದ್ದಾವೆ, ರಕ್ತ ಶುದ್ಧಿ ಆಗ್ಲಿಕ್ಕೆ. ಹಾಗೇನೆ ಈಗ ನೋಡಿ, ಹೊರಗಿನ ಊಟ ಮಾಡಬೇಡಿ ಅಂತ ಹೇಳ್ತಾರೆ, ಯಾಕೆ ಅಂದ್ರೆ ಅದರಲ್ಲಿ ಎಣ್ಣೆನ ಪದೇ ಪದೇ ಬಳಸಿರ್ತಾರೆ, ಅದು ಆರೋಗ್ಯ ದೃಷ್ಟಿನ ಕೆಟ್ಟದ್ದು. ಇನ್ನು ಸ್ವಲ್ಪ ಮುಂದುವರೆದು ಹೇಳ್ಬೇಕಂದ್ರೆ ಫ್ರೀ ರಾಡಿಕಲ್ಸ್ ಅಂತ ಕರಿತೀವಿ, ಅಂದ್ರೆ ಅದು ವಿಷಕಾರಿ ಪದಾರ್ಥಗಳು ನಮ್ಮ ದೇಹದಲ್ಲಿ ನಮಗೆ ಬೇಕೋ ಬೇಡವೋ ಬಟ್ ಉತ್ಪಾದನೆ ಆಗ್ತವೆ. ಆ ರೀತಿ ಉತ್ಪಾದನೆ ಆಗೋದನ್ನು ಕೂಡ ಇವು ತಡಿತವೆ. ಉತ್ಪಾದನೆ ಆಗಿದ್ದು ಇದ್ರೆ ಅದನ್ನು ಕೂಡ ಅಲ್ಲೇ ಹತ್ತಿಕ್ತವೆ, ಅಂದ್ರೆ ಅವು ರಕ್ತದಲ್ಲಿ ಸೇರ್ಪಡೆ ಆಗಬಾರದು. ಸೇರ್ಪಡೆ ಆದಾಗ ಏನಂದ್ರೆ ಇದು ಮುಂದುವರೆದ್ರೆ ಜೀವಕೋಶಗಳಿಗೆ ತೊಂದರೆ ಆಗುತ್ತೆ, ಇನ್ನೂ ಮುಂದುವರೆದ್ರೆ ಕ್ಯಾನ್ಸರ್ ಬರುವಂತ ಚಾನ್ಸಸ್ ತುಂಬಾ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿನೇ ಮತ್ತೆ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಇನ್ನೊಂದು ಕರಿತೀವಿ, ಅಂದ್ರೆ ಕೆಲಸ ಮಾಡುವಾಗ ಮಟ್ಟುವಾಗ ನಮ್ಮ ದೇಹಕ್ಕೆ ಒತ್ತಡ ಆಗೇ ಆಗ್ತದೆ. ಆ ಒತ್ತಡನು ಕೂಡ ಆಗದೆ ಇರೋ ತರ ತಡ್ಕೊಳ್ಳುವಂತ ಶಕ್ತಿನ ದೇಹಕ್ಕೆ ಈ ದ್ರಾಕ್ಷಿ ಒದಗಿಸುತ್ತೆ ನಮಗೆ. ಮತ್ತೆ ಇನ್ನೊಂದು ಉರಿಯೂತ ಅಂತ ಹೇಳಿದ್ರೆ, ನಮಗೆ ಸಾಮಾನ್ಯವಾಗಿ ನೋಡಿ ಕೆಲಸ ಎಲ್ಲಾ ಮಾಡ್ತೀವಿ, ಚಟುವಟಿಕೆಯಿಂದ ಇರ್ತೀವಿ, ಆದ್ರೂ ಕೂಡ ಸಡನ್ ಆಗಿ ಮಲಗ್ತೀವಿ, ಜ್ವರ ಬರ್ತದೆ. ಇನ್ನು ಕೆಲವರಿಗೆ ಎಷ್ಟೇ ಒಳ್ಳೆ ಊಟ ಮಾಡಿದ್ರು ಕೂಡ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ, ಅಂತವ್ರಿಗೆ ಕೂಡ ಅದನ್ನ ಬಲಪಡಿಸುವ ನಿಟ್ಟಿನಲ್ಲಿ ಇವತ್ತು ದ್ರಾಕ್ಷಿ ಏನ್ ಹೇಳ್ತೀವಿ ಸಂಶೋಧನೆಗಳಿಂದ ದೃಢಪಟ್ಟಿರುವಂತದ್ದು, ಒಂದು ಒಳ್ಳೆಯ ಹಣ್ಣು ಅನ್ನೋ ನಿಟ್ಟಿನಲ್ಲಿ ಇದು ಸಂಶೋಧನೆಗಳನ್ನ ತಿಳಿದು ಬಂದಿರುವಂತದ್ದು. ಇನ್ನ ನಮ್ಮ ಈ ಹೃದಯದ ರಕ್ತನಾಳಗಳಿಗೆ ಆಗುವಂತ ಪ್ರಯೋಜನಗಳೇನು ಅಂತಾರೆ ಈ ದ್ರಾಕ್ಷಿ ಸೇವನೆಯಿಂದ ಆಗುವಂತದ್ದು? ಸಾಮಾನ್ಯವಾಗಿ ನಾವು ಹೇಳ್ತೀವಿ ಏನಾದ್ರೂ ಹೃದಯಕ್ಕೆ ತೊಂದರೆ ಆಗಿದೆ ಅಂದ್ರೆ ರಕ್ತನಾಳದಲ್ಲಿ ಏನೋ ತೊಂದರೆ ಇರಬೇಕು, ಅಥವಾ ದಪ್ಪ ಆಗಿರ್ಬೋದು, ಗಡಸ್ ಆಗಿರ್ಬೋದು, ಅಥವಾ ಕಟ್ಕೊಂಡಿರ್ಬೋದು. ಹಾಗಾಗಿನೇ ಈ ದ್ರಾಕ್ಷಿ ರಸ ಅಂದ್ರೆ ಹಣ್ಣು, ಫ್ರೆಶ್ ಹಣ್ಣು ನಾನು ಹೇಳೋದು, ಹಣ್ಣಿನ ತೆಗೆದಿರುವಂತ ತಾಜಾ ಹಣ್ಣಿನ ರಸ ಅಥವಾ ಇಡೀ ಹಣ್ಣನ್ನ ನಾವು ತಿಂದಾಗ ಏನಾಗ್ತದೆ, ರಕ್ತದ ಒತ್ತಡ ಹೆಚ್ಚಿಗೆನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಆ ಒಂದು ಸಮತೋಲನ ಕಾಪಾಡ್ಕೊಂಡ್ಬರ್ತದೆ. ಹಾಗೇನೆ ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡ್ತೀವಿ ಯಾವಾಗ್ಲೂ, ಕೆಟ್ಟ ಕೊಲೆಸ್ಟ್ರಾಲ್, ಒಳ್ಳೆ ಕೊಲೆಸ್ಟ್ರಾಲ್. ಸೊ ಇದ್ರ ಇನ್ನೊಂದು ವಿಶೇಷತೆ ಏನಂದ್ರೆ ಬೇಕಾಗಿರುವ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುವಂತದ್ದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಹತ್ತಿಕ್ಕುತ್ತೆ. ಹಾಗೇನೆ ರಕ್ತದಲ್ಲಿ ಏನಾದ್ರೂ ನಮ್ಮ ದೇಹಕ್ಕೆ ತೊಂದರೆ ಆಗುವಂತ ಉರಿಯೂತದ ಅಂಶಗಳಿದ್ರೆ ಅದನ್ನು ಕೂಡ ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಹಕಾರಿ ಆಗತ್ತೆ. ಮತ್ತೆ ಇತ್ತೀಚೆಗೆ ಎಲ್ಲಾ ಅಪ್ಪ ಅಮ್ಮಂದ್ರಿಗೂ ತಾವು ಗಮನಿಸ್ದಂಗೆ ಮಕ್ಕಳು ಬಹಳ ಬುದ್ಧಿವಂತರಾಗಬೇಕು, ಯಾರಿಗೆ ದೊಡ್ಡ ಮಕ್ಕಳು ಇಷ್ಟ ಇದೆ. ಹಾಗಾಗಿ ಇದು ಮಕ್ಕಳ ಮೇಲೆ, ಜಗತ್ತಿನಾದ್ಯಂತ ಓದುವ ಮಕ್ಕಳಲ್ಲಿ ಪ್ರತಿ ದಿವಸ ಒಂದರಿಂದ ಎರಡು ಕಪ್ ತಾಜಾ ಹಣ್ಣಿನ ರಸನ ಕುಡಿಸಿ ಆ ಮಕ್ಕಳಿಗೆ, ಮತ್ತಿನ್ನೊಂದು ಗುಂಪಿಗೆ ಈ ಹಣ್ಣಿನ ರಸ ಕೊಟ್ಟಿಲ್ಲ, ಅವರಿಬ್ಬರನ್ನು ಹೇಗಿದೆ ಹೋಲಿಕೆ ಮಾಡಿ ಇವರ ಕಲಿಕೆಯಲ್ಲಿ ಅವರ ಕಲಿಕೆಯಲ್ಲಿ ಏನಾದ್ರೂ ವ್ಯತ್ಯಾಸಗಳಿದಾವ ಅನ್ನೋದನ್ನ ನೋಡಿದಾಗ ದ್ರಾಕ್ಷಿ ಹಣ್ಣಿನ ರಸ ಸೇವಿಸಿದಂತ ಮಕ್ಕಳಲ್ಲಿ ಕಲಿಕೆ ಹೆಚ್ಚಾಗಿರೋದನ್ನ ಗಮನಿಸಿದ್ರು, ಕಲಿಕೆ ಸಾಮರ್ಥ್ಯ ಹೆಚ್ಚಾಗಿರೋದು. ಯಾಕೆ ಅಂತ ಹೇಳಿದ್ರೆ ಇದು ವಿಶೇಷವಾಗಿ ನಮ್ಮ ಮೆದುಳಿನಲ್ಲಿ ತುಂಬಿಕೊಳ್ಳುವಂತ ಕೆಟ್ಟ ಪದಾರ್ಥಗಳನ್ನ ಕಡಿಮೆ ಮಾಡುತ್ತೆ, ಜೊತೆಗೆ ಅದು ಉತ್ಪಾದನೆ ಆಗದೇ ಇರೋ ತರ ನೋಡಿಕೊಂಡು ನಮ್ಮ ಮೆದುಳು ಹೆಚ್ಚೆಚ್ಚಿಗೆ ಕ್ರಿಯಾಶೀಲವಾಗಿ ಯೋಚನೆ ಮಾಡಲಿಕ್ಕೆ ಪ್ರಚೋದನೆ ಕೊಡುತ್ತೆ. ಇದು ಹಾಗಾಗಿ ಇವತ್ತಿದ ಒಂದು ಬ್ರೈನ್ ಬೂಸ್ಟಿಂಗ್ ಫುಡ್ ಅಥವಾ ನಮ್ಮ ಮೆದುಳನ್ನ ಇನ್ನೂ ಚುರುಕುಗೊಳಿಸುವಾಗಿ ಕೆಲಸ ಮಾಡಲಿಕ್ಕೆ ಚುರುಕುಗೊಳಿಸುವಂತ ಪೋಷಕಾಂಶಗಳಲ್ಲಿ ದ್ರಾಕ್ಷಿ ಕೂಡ ಒಂದು. ಇವತ್ತು ನಮ್ಮ ಆಧುನಿಕ ಜೀವನ ಶೈಲಿಯಿಂದ ಕ್ಯಾನ್ಸರ್ ಕಾಯಿಲೆ ಹೆಚ್ಚೆಚ್ಚಾಗಿ ನಾವು ನೋಡ್ತಾ ಇದ್ವಿ. ಈ ಕ್ಯಾನ್ಸರ್ ಬರದಂತೆ ತಡೆಗಟ್ಟದಲ್ಲಿ ಇದು ಯಾವ ರೀತಿ ಒಂದು ಪಾತ್ರ ವಹಿಸುತ್ತೆ ಅಂತ ದ್ರಾಕ್ಷಿ ಸೇವನೆ? ನೋಡಿ, ಯಾವುದೇ ಇರಲಿ, ರೋಗ ಬರದಂಗೆ ತಡೆಯುವಂತದ್ದು ಮಹಾ ಬುದ್ಧಿವಂತಿಕೆ. ಇವತ್ತು ಅದು ಸಾಧ್ಯವಾಗೋದೇನಂತ ಹೇಳಿದ್ರೆ ನಾವು ಬಳಸುವ ಊಟ, ಸೇವಿಸುವ ಆಹಾರ, ಆಹಾರದ ಕ್ರಮ ಮತ್ತೆ ಚಟುವಟಿಕೆಗಳು. ಆ ನಿಟ್ಟಿನಲ್ಲಿ ದ್ರಾಕ್ಷಿಯಲ್ಲಿ ನಾವು ಮೊದಲಿಗೆ ಮಾತಾಡಿದ್ವಿ ಆಂಟಿ ಆಕ್ಸಿಡೆಂಟ್ ಅಂತ ಒಂದು ಹೇಳಿದೆ. ಇನ್ನೊಂದು ಉರಿಯೂತಗಳನ್ನ ಅಥವಾ ಉರಿಯೂತಗಳೇ ಮುಂದೆ ಮುಂದುವರೆದಂಗೆ ನಮಗೆ ಕ್ಯಾನ್ಸರ್ ಸೆಲ್ಸ್ ಆಗುವಂತ ಅಥವಾ ಕೋಶಗಳು ಅಭಿವೃದ್ಧಿ ಆಗ್ಲಿಕ್ಕೆ ಸಹಕಾರಿ ಆಗ್ತವೆ. ಹಂಗಾಗಿ ಇಲ್ಲಿ ಒಂದು ಮೂರು ಅಂಶಗಳನ್ನ ನಾನು ಹೇಳ್ತೀನಿ. ಒಂದು, ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಎದೆಯ ಕ್ಯಾನ್ಸರ್ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಇದರಲ್ಲಿ ದ್ರಾಕ್ಷಿಯಲ್ಲಿ ಕ್ಯಾಟಚಿನ್ಸ್ ಅಂತ ಒಂದು ಅಂಶ ಬರ್ತವೆ. ಅವು ಗಡಸಾಗಿ ಬಣ್ಣ ಇರುವಂತ ದ್ರಾಕ್ಷಿ ಅಂದ್ರೆ ಕಪ್ಪು ದ್ರಾಕ್ಷಿ, ಅತ್ಯಂತ ಕೆಂಪು ದ್ರಾಕ್ಷಿ, ಆ ಹಣ್ಣುಗಳಲ್ಲಿ ಈ ಕ್ಯಾಟಚಿನ್ ಅಂಶ ಜಾಸ್ತಿ. ಇದು ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರದೇ ಇರುವಂತ ತಡೆಯ. ಇನ್ನು ಗಂಡಸರಲ್ಲಿ ನೋಡಿದಾಗ ನಾವು ಪ್ರೋಸ್ಟೇಟ್ ಕ್ಯಾನ್ಸರ್, ಜನನೇಂದ್ರಿಯಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್, ಅವುಗಳನ್ನ ತಡೆಗಟ್ಟುವಲ್ಲಿ ನಾನು ಹೇಳಿದೆ ಫ್ಲೆವನಾಯ್ಡ್ಸ್ ಅಂತ ಇದೆ ಈ ದ್ರಾಕ್ಷಿಯಲ್ಲಿ, ಅದು ಒಂದು. ಇನ್ನೊಂದು ಸ್ಟಿಲ್ ಬೇನ್ಸ್ ಅಂತ ಶುರುವಿನಲ್ಲಿ ಮಾತಾಡ್ತಿದ್ವಿ, ನಮಗೆ ವಯಸ್ಸಾಗಬಾರ್ದು. ಈ ಸ್ಟಿಲ್ ಬೇನ್ಸ್ ಮತ್ತೆ ಫ್ಲೆವನಾಯ್ಡ್ಸ್ ಎರಡೂ ಸೇರಿ ಒಂದು ಏನ್ ಹೇಳ್ತೀವಿ, ಆ ರೋಗ ಬಂದಿರುವಂತ ಒಂದು ಸೆಲ್ ಇದ್ರೆ ಅಥವಾ ಕೋಶ ಇದ್ರೆ ಅದನ್ನಲ್ಲೇನೆ ತಡೆ ಹಿಡಿತವೆ, ಅದು ಮುಂದಕ್ಕೆ ಹರಡದಂಗೆ ತಡೆಯುವಂತ ಗುಣ. ಮತ್ತೆ ಕೋಲನ್ ಕ್ಯಾನ್ಸರ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಕರುಳಿನ ಕ್ಯಾನ್ಸರ್, ಯಾಕಂದ್ರೆ ನಾರಿನಂಶ ಕಡಿಮೆ ಇರುವಂತ ಊಟ ಮಾಡ್ತಾ ಇದೀವಿ. ಒಂದು, ಚಟುವಟಿಕೆ ಕಡಿಮೆ ಇದೆ. ಹಾಗಾಗಿ ಇದರಲ್ಲಿರುವಂತ ಒಂದು ಆಂಟಿ ಆಕ್ಸಿಡೆಂಟ್ ಗುಣಗಳು, ಎರಡನೇದು ನಾರಿನಂಶ, ಎರಡು ಜೊತೆ ಜೊತೆ ಕೆಲಸ ಮಾಡೋದ್ರಿಂದ ಕರುಳಿನ ಹುಣ್ಣುಗಳಿರ್ಬೋದು, ಕ್ಯಾನ್ಸರ್ ಇರ್ಬೋದು, ಅದನ್ನು ಕೂಡ ತಡೆಗಟ್ಟುವಲ್ಲಿ ಇವತ್ತು ದ್ರಾಕ್ಷಿ ವಿಶೇಷ ಪಾತ್ರ ವಹಿಸ್ತಾ ಇದೆ. ಇನ್ನ ಮುಖ್ಯವಾಗಿ ನಾವು ಸಂಸ್ಕರಣೆಗೆ ಬಂದ್ರೆ, ಸಂಸ್ಕರಣೆಗೆ ಇದರಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಇದೆ ಅಂತೀರಿ? ಸಾಮಾನ್ಯವಾಗಿ ನೋಡೋದಾದ್ರೆ ದ್ರಾಕ್ಷಿ ಹಣ್ಣು ಅತ್ಯಂತ ಕಡಿಮೆಗೆ ಸಂಸ್ಕರಣೆ ಆಗ್ತಿರುವಂತ ಹಣ್ಣು ಅಂತ ಹೇಳ್ಬೋದು. ತಾಜಾವಾಗಿ ಹೆಚ್ಚು ಬಳಸ್ತೀವಿ. ಆಮೇಲೆ ನಮ್ಮ ದೇಶದಲ್ಲಿ ಒಟ್ಟಾರೆ ತಗೊಂಡ್ರೆ ಸುಮಾರು 8-10% ಮಾತ್ರ ಒಳಪಡ್ತಾ ಇದೆ. ಆದ್ರೆ ಅದೇ ನಾವು ಜಪಾನ್ ಅಂತ ದೇಶ, ಸಣ್ಣ ದೇಶ ಜಪಾನ್, ಅಲ್ಲಿಗೆ ತಗೊಂಡ್ರೆ 80% ಹಣ್ಣು ತರಕಾರಿಗಳನ್ನ ಅವ್ರು ಸಂಸ್ಕರಣೆ ಮಾಡ್ತಾರೆ. ಯಾಕೆಂದ್ರೆ ಹಣ್ಣು ಮತ್ತೆ ತರಕಾರಿಗಳು ಬಿಸಿಲಿನ ಕಾಲದಲ್ಲಿ ಚೆನ್ನಾಗಿ ಬರ್ತವೆ ಮಾರುಕಟ್ಟೆಗೆ, ಮಳೆಗಾಲದಲ್ಲಿ ನಮಗೆ ಸಿಗೋದೇ ಇಲ್ಲ. ಎಷ್ಟು ಸರ್ ಬೆಲೆ ಜಾಸ್ತಿ ಆಗ್ಬಿಡ್ತದೆ. ಹಾಗಾಗಿ ಹೆಚ್ಚಿಗೆ ಇಳುವರಿ ಬಂದಾಗ ಇವನು ಸಂಸ್ಕರಣೆ ಮಾಡೋದು ಬಹಳ ಒಳ್ಳೇದು. ಆಮೇಲೆ ಜನಕ್ಕೆ ಒಂದು ಉದ್ಯೋಗ ಕಲ್ಪಿಸಿಕೊಡ್ತೀವಿ, ವರ್ಷ ಪೂರ್ತಿ ಪೌಷ್ಟಿಕಾಂಶಗಳು ನಮಗೆ ಸಿಗೋ ತರ ಆಗುತ್ತೆ. ಆಮೇಲೆ ಒಂದು ರೇಟು ಹೆಚ್ಚು ಕಡಿಮೆ ಆದಾಗ್ಲೂ ಕೂಡ ಪೌಷ್ಟಿಕಾಂಶಯುಕ್ತ ಆಹಾರನ ನಮ್ಮ ಕುಟುಂಬಕ್ಕೆ ಒದಗಿಸುವಲ್ಲಿ ಸಂಸ್ಕರಣೆಯ ಪಾತ್ರ ಬಹಳ ಹಿರಿದು. ಇನ್ನು ದ್ರಾಕ್ಷಿನಲ್ಲಿ ನಾವು ಯಾವ್ಯಾವ ಸಂಸ್ಕರಣೆ ವಿಧಾನಗಳನ್ನ ಬಳಸ್ಕೋಬಹುದು ಅಂತೀರಿ? ಉದಾಹರಣೆಗೆ ನಾನು ಮೊದಲೇ ಹೇಳಿದೆ, ಸೂಕ್ಷ್ಮಾಣು ಜೀವಿಗಳು ಬಹಳ ಪ್ರಮುಖ ಪಾತ್ರನ ವಹಿಸ್ತವೆ ಈ ದ್ರಾಕ್ಷಿಯಲ್ಲಿ ಕೂಡ. ಅಂದ್ರೆ ಒಂದು, ಅವಕ್ಕೆ ಸಂಸ್ಕರಣೆಗೆ ಮಾಡಬೇಕು ಅಂತ ನಮ್ಗೆ ಮನಸ್ಸಿದ್ರೆ ಮೊದಲನೇಗ ಅವು ಹಾಳಾಗಬಾರ್ದು, ಹುಳಿ ವಾಸನೆ ಬರಬಾರ್ದು ದ್ರಾಕ್ಷಿಯಲ್ಲಿ. ಆಮೇಲೆ ಸೂಕ್ಷ್ಮಾಣು ಜೀವಿಗಳನ್ನ ತೆಗೆದುಬಿಟ್ಟು ಮಾಡುವಂತದ್ದು ಇದೆ. ಜೊತೆಗೆ ಆಮ್ಲಜನಕ ಬರಬಾರ್ದು. ಆಮ್ಲಜನಕ ಇದ್ರೆ ಸಾಮಾನ್ಯವಾಗಿ ಇನ್ನೊಂದು ಕ್ರಿಮಿ ಕೀಟ ಬೆಳಿಲಿಕ್ಕೆ ಅದು ಅತ್ಯವಶ್ಯಕ ಜೀವ ನಮಗೆ ಒಂದು ಗಾಳಿ ಅದು ಅನಿಲ. ಆಮೇಲೆ ಹೆಚ್ಚಿನ ಶಾಖದಲ್ಲಿ ಒಣಗಿಸಿಡುವಂತ ವಿಧಾನ ನಾವು ಬಳಸ್ಕೋಬಹುದು. ತಣ್ಣನೆಯ ತಾಪಮಾನದಲ್ಲಿ ಇಡುವಂತದ್ದಂದ್ರೆ ಫ್ರೀಜಿಂಗ್, ಕೋಲ್ಡ್ ಸ್ಟೋರೇಜ್ ಅಂತ ಕರಿತೀವಿ, ಅದನ್ನು ಮಾಡಬಹುದು. ಮತ್ತೆ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡಿನೂ ಸಂಸ್ಕರಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗೇನೆ ಬೆಳಕಿನ ಕಿರಣಗಳು, ಈಗ ರೇಡಿಯೇಷನ್ ಅಂತ ಕರಿತೀವಿ, ಯುವಿ ರೇಡಿಯೇಷನ್ ಅಂತ ಹೇಳ್ತೀವಿ, ಓಜೋನೈಸೇಷನ್ ಅಂತ, ಇಂತ ಒಂದು ಎಲ್ಲ ವಿಧಾನಗಳನ್ನ ಬಳಕೆ ಮಾಡಿಕೊಂಡು ನಮಗೆ ಮನೆಗೆ ಬೇಕಾದ್ರೆ ಸಣ್ಣ ಸಣ್ಣ ಒಂದು ತಂತ್ರಜ್ಞಾನ ಬಳಸ್ಕೋಬಹುದು, ಇಲ್ಲ ಉದ್ಯಮ ಮಾಡೋರಿಗಾದ್ರೆ ದೊಡ್ಡ ದೊಡ್ಡ ತಂತ್ರಜ್ಞಾನಗಳು ಲಭ್ಯ ಇದಾವೆ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಪ್ರಯೋಜನವನ್ನು ಕೂಡ ಇಲ್ಲಿ ಪಡ್ಕೋಬಹುದು ಈ ಸಂಸ್ಕರಣೆ. ಹೌದು ಹೌದು. ಇನ್ನ ಮುಖ್ಯವಾಗಿ ಈ ಶೇಖರಣೆಗೆ ಸಹಾಯಕವಾಗುವಂತ ಸಂರಕ್ಷಣಾ ವಸ್ತುಗಳು ಯಾವ್ಯಾವ ಅಂತೀರಿ? ನೋಡಿ, ನಮ್ಗೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಹಂಗಾಗಿ ಇಲ್ಲೂ ಕೂಡ ಎರಡು ಗುಂಪನ್ ಮಾಡ್ತೀವಿ. ಮೊದಲನೇ ಗುಂಪು ಏನಂದ್ರೆ ನಮಗೆ ಪ್ರಕೃತಿಯಲ್ಲಿ ಸಿಗುವಂತದ್ದು, ಮತ್ತೆ ಯಾವುದೇ ರೀತಿಯಲ್ಲಿ ಹಾನಿ ಆಗಬಾರದು ಆರೋಗ್ಯಕ್ಕೆ, ಅದು ಮಗುವಿಂದ ಹಿಡಿದು ಸ್ವಾಭಾವಿಕ ವಸ್ತುಗಳು ಸುಲಭವಾಗಿ ಸಿಗುವಂತ ತಾವು ಹೇಳದಂಗೆ. ಸೊ ಉಪ್ಪು, ಸಕ್ಕರೆ, ವಿನೆಗರ್ ಅಂತ ಹೇಳ್ತೀವಿ, ಗ್ಲುಕೋಸ್ ಅಂತ ಹೇಳ್ತೀವಿ, ನೈಟ್ರಿಕ್ ಆಮ್ಲಗಳು ಮತ್ತೆ ಸಾಂಬಾರ್ ಪದಾರ್ಥಗಳು, ಇವೆಲ್ಲವೂ ಕೂಡ ಸಂಸ್ಕರಣೆಯಲ್ಲಿ ಬಳಕೆ ಆಗ್ತವೆ ದ್ರಾಕ್ಷಿ ಸಂಸ್ಕರಣೆ. ಹಾಗೇನೆ ಈಗ ನಾನು ಹೇಳಿದೆ, ದೊಡ್ಡ ದೊಡ್ಡ ಕಂಪನಿಗಳು ಮಾಡ್ತಾರೆ, ಮಾರುಕಟ್ಟೆ ಕಳಿಸುವಂತ ಪದಾರ್ಥಗಳಿದಾವೆ, ಅಲ್ಲಿಗೆ ಹೋದ್ರೆ ಬೆಂಜೋಯಿಕ್ ಆಮ್ಲ, ಸೋಡಿಯಂ ಬೆಂಜೋಯಿಟ್ ಅಂತ ಹೇಳ್ತೀವಿ, ಸಲ್ಫರ್ ಡೈಆಕ್ಸೈಡ್ ಅಂತ ಕರಿತೀವಿ, ಸಲ್ಫರಸ್ ಆಮ್ಲ ಅಂತ ಹೇಳ್ತೀವಿ, ಮತ್ತೆ ಸಿಟ್ರಿಕ್ ಆಸಿಡ್, ನಿಸಿನ್ ಅಂತ, ಇವೆ ಹಲವಾರು ರಾಸಾಯನಿಕ ವಸ್ತುಗಳು ಲಭ್ಯತೆ ಇದಾವೆ. ಅವುಗಳನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಈ ಶೇಖರಣೆಗೆ ಸಹಾಯ ಆಗ್ತದೆ. ಇನ್ನು ಈ ದ್ರಾಕ್ಷಿಯ ಮೌಲ್ಯವರ್ಧಿತ ಪದಾರ್ಥಗಳ ತಯಾರಿಕೆಗೆ ಬಂದರೆ ಯಾವುದು ನಾವು ಅತ್ಯಂತ ಹೆಚ್ಚಾಗಿ ಮತ್ತು ಸುಲಭವಾಗಿ ಮಾಡಿಕೊಳ್ಳುವಂತದ್ದು ಅಂತೀರಿ? ನೋಡಿ, ಯಜಮಾನರುಗಳು ಮಾರ್ಕೆಟಿಗೆ ಕಳಿಸಿರ್ತೀರಿ ಎಷ್ಟೋ ಸಾರಿ, ದ್ರಾಕ್ಷಿ ಹಣ್ಣು ತರ್ತಾರೆ, ಹಸಿರು ಬಣ್ಣದಿದ್ರೆ ಅದು ಒಂದು ತಿಳ್ಕೊಂಡ್ಬಿಡಿ ಕಾಯಿ ಅದು, ಹುಳಿ ಇರ್ತದೆ. ಹಾಗಂತ ಯಜಮಾನರು ಬೈಯೋದಕ್ಕಿಂತನೂ ಅದರಿಂದ ಅತ್ಯಂತ ರುಚಿಕಟ್ಟಾದ ಆರೋಗ್ಯವರ್ಧಕ ಪಾನೀಯನ್ನ ತಯಾರಿಸಲಿಕ್ಕೆ ಸಾಧ್ಯ ಇದೆ. ಯಾವುದು ಅದು ಅಂತೀರಿ? ಒಂದು ದ್ರಾಕ್ಷಾರಸ, ಅದು ವೈನ್ ಅಂತ ತಿಳ್ಕೊಳ್ಬೇಡಿ, ವೈನ್ ಅಂತ ತಾಜಾ ರಸ ಅಂತ ಹೇಳ್ಬೋದು ನಾವು. ದ್ರಾಕ್ಷಾರಸ ಇಲ್ಲಿ ಏನ್ ಬೇಕು ಅಂತ ಹೇಳಿದ್ರೆ, 1 kg ದ್ರಾಕ್ಷಿ ಹಣ್ಣು ತಗೊಂಡ್ರೆ 1¼ kg, ಕೆಲವು ಸರಿ ಹುಳಿ ಇದ್ರೆ 2 kg ಸಕ್ಕರೆ ಬೇಕಾಗ್ತದೆ. ಅಂದ್ರೆ ನಿಮ್ಮ ಮನೆಗೆ ಮಾಡ್ಕೊಳ್ಳೋದಾದ್ರೆ 1 bottle ಹಣ್ಣು ತಗೊಂಡ್ರೆ 2 bottle ಸಕ್ಕರೆ, 1¼ bottle ನೀರ್ ಬೇಕಾಗ್ತದೆ. ಹಾಗೆ ನಿಂಬೆ ಉಪ್ಪು ಬೇಕಾಗ್ತದೆ, ಸಿಟ್ರಿಕ್ ಆಸಿಡ್ ಅಂತ ಕರಿತೀವಿ. ಇಲ್ಲ ನೀವು ಇದನ್ನ ಇನ್ನೊಂದು ಸ್ವಲ್ಪ ದಿವಸ ನಾವು ಕೆಡದಂಗೆ 3-4 ತಿಂಗಳು ಇಟ್ಕೊಂತೀವಿ ಅಂತ ಅಂದ್ರೆ ಮಾತ್ರ ಸೋಡಿಯಂ ಬೆಂಜೋಯಿಟ್ ಅಂತ ಸಿಗ್ತದೆ. ಇಲ್ಲ ನಾವು ದಿಢೀರಂತ ಬಳಕೆ ಮಾಡ್ಕೊಂತೀವಿ, 2-3 ದಿವಸದಲ್ಲೇ ಬಳಸ್ತೀವಿ, ಏನು ಅದು ರಕ್ಷಕ ವಸ್ತು ಬೇಕಾಗಲ್ಲ. ಅಂದ್ರೆ ತಯಾರಿಸುವಂತ ವಿಧಾನ ಹೇಗೆ ಅಂತೀರಿ? ವಿಧಾನನೂ ಕೂಡ ಸುಲಭ. ಹಣ್ಣನ್ನು ಒಂದು ತಿಳ್ಕೊಳ್ಳಿ, ಇದಕ್ಕೆ ಬಹಳಷ್ಟು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರ್ತಾರೆ. ಹಾಗಾಗಿ ಮಾರುಕಟ್ಟೆಯಿಂದ ಹಣ್ಣು ತಂದ ಮೇಲೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ಟು ದ್ರಾಕ್ಷಿ ಹಣ್ಣನ್ನು ಅದರಲ್ಲಿ ಚೆನ್ನಾಗಿ ಮುಳುಗಿಸ್ಬಿಟ್ಟು 20 ನಿಮಿಷ ಬಿಟ್ಟುಬಿಡಿ. ಆಮೇಲೆ ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ತೊಳೆದು ನೀವು 1 liter ನೀರು ಕುದಿಯಕ್ಕಿಡಿ. ಆ ಕುದಿಯೋ ನೀರಿಗೆ ದ್ರಾಕ್ಷಿ ಹಣ್ಣನ್ನು ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗಾಗಲಿ ಅದು ಚಮಚದಲ್ಲಿ ಮಸ್ತ್ರೆ ಬಹಳ ಒಳ್ಳೆಯದು. ಆಮೇಲೆ ರಸ ಸೋದಿಸಿಕೊಂಡು ಆ ರಸಕ್ಕೆ ಸಕ್ಕರೆ ಬೆರೆಸಿ ಇನ್ನೊಂದು ರೌಂಡ್ ಅದನ್ನು ಬಿಸಿ ಮಾಡ್ಕೊಳ್ಳಿ. ಇದನ್ನ ಸುಮಾರು 10-15 ನಿಮಿಷ, ಕೆಲವು ಸರಿ 20 ನಿಮಿಷ ನೆನೆಸಿಟ್ಟು ತೊಳೆದು ಚೆನ್ನಾಗಿ ಒರೆಸಿಬಿಟ್ಟು ಆಮೇಲೆ 50-60 degrees ಬಿಸಿಲಿನ ತಾಪಮಾನದಲ್ಲಿ ಸೆಲ್ಸಿಯಸ್ನಲ್ಲಿ ಒಣಗಿಸ್ತೀವಿ. ಒಣಗಿಸ್ಲಿಕ್ಕೆ ಅದು ಕೆಲವು ಸರಿ 4-5 ಗಂಟೆಗಳಲ್ಲಾಗತ್ತೆ, ಇನ್ನು ಕೆಲವು ಸರಿ ವಾತಾವರಣ ತಂಪಾಗಿದ್ರೆ ಮರದಿವಸಕ್ಕೂ ಹೋಗುತ್ತೆ. ಅದಲ್ಲದೆ ರಾಸಾಯನಿಕ ವಸ್ತುಗಳನ್ನ ನಾವು ಆಗ್ಲೇ ಮಾತಾಡಿದ್ವಿ, ಅವನ್ನ ಬಳಸ್ಬೋದು. ಮತ್ತೆ ಇವನು ಸುಲಭವಾಗಿ ಬಳಸೋದೇನಂದ್ರೆ ಸ್ನಾಕ್ಸ್ಗಳಲ್ಲಿ ಬೇರೆ ಬೇರೆ ಹಣ್ಣಿನ ಜೊತೆ ದ್ರಾಕ್ಷಿ ಹಣ್ಣನ್ನ ಸೇರಿಸಿದ್ದೀನಿ. ಮತ್ತೆ ಸ್ವೀಟ್ಸ್, ಇದು ಮೊದಲೇ ಹೇಳದಂಗೆ ಇದು ಸಿಹಿ ಹಣ್ಣು, ಹಾಗಾಗಿ ನೀವು ಹಲ್ವಾ ಮಾಡ್ತಿರ್ತೀರಿ ಕ್ಯಾರೆಟ್ ಹಲ್ವಾನ, ಕ್ಯಾರೆಟ್ ಹಲ್ವಾ ಮಾಡಿ ಕೊನೆ ಇಳಿಸ್ಕೊಳ್ಳುವಾಗ ಒಂದು ಹಿಡಿಯಷ್ಟು ದ್ರಾಕ್ಷಿ ಹಣ್ಣನ್ನ ಸೇರಿಸ್ಬಿಟ್ಟು ಕೊಡಿ, ಒಳ್ಳೆ ಡೆಸರ್ಟ್ ಆಗುತ್ತೆ. ಆಮೇಲೆ ಜ್ಯೂಸ್ಗಳು, ರಸಗಳು, ನೀವು ಬರೀ ಇದು ಒಂದೇ ರಸ ಕೊಡ್ಬೇಕಂತಿಲ್ಲ, ಬೇರೆ ಹಣ್ಣಿನ ಜೊತೆಗೆ, ಈಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಇದೆ, ಅದ್ರ ಜೊತೆ ದ್ರಾಕ್ಷಿಯನ್ನು ಸೇರಿಸಿ ಬಾಳೆಹಣ್ಣಿನ ಜೊತೆ ಸೇರಿಸಬಹುದು. ಆಮೇಲೆ ಸೀಬೆ ಹಣ್ಣಿನ ಜೊತೆ ಒಳ್ಳೆ ರಸ ಆಗ್ತದೆ, ಟೊಮ್ಯಾಟೊ ಜೊತೆ ಸೇರಿಸ್ಕೊಳ್ಬಹುದು ನೀವು. ಏನಂದ್ರೆ ಒಂದು ಚೂರು ನಮ್ಮಲ್ಲಿ ಕೂಡ ಆಸಕ್ತಿ ಬೇಕು ಅಷ್ಟೇ, ಈ ವಿದ್ಯೆ ಗೊತ್ತಿರಬೇಕು ಅಂತಿಲ್ಲ, ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇನ್ನೂ ಮುಂದುವರೆದ್ರೆ ಮಕ್ಕಳಿಗೆ ಹೊಸದು ಬೇಕು, ಹಂಗಾಗಿ ಮಜ್ಜಿಗೆ ಜೊತೆ ಕಡ್ದು ಕೊಡಬಹುದು, ಲಸ್ಸಿಗಳ ರೂಪದಲ್ಲಿ ಕೊಡಬಹುದು, ಮತ್ತೆ ಚೀಸ್ ಜೊತೆ ಬಹಳ ಮಕ್ಕಳಿಗೆ ಇಷ್ಟ ಆಗ್ತದೆ, ಮತ್ತೆ ಮೊಸರನ್ನ ಜೊತೆಗೂ, ಮೊಸರನ್ನ ಜೊತೆ ಕಾಮನ್ ಆಗಂತೂ ಬಳಸ್ಕೊಳ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸಲಾಡ್ಗಳಲ್ಲಿ, ಕೋಸಂಬರಿಗಳಲ್ಲಿ ಇದನ್ನ ಬಳಸ್ಕೊಳ್ಬಹುದು. ಮತ್ತೆ ಹುಳಿ ದ್ರಾಕ್ಷಿ ಇದ್ರೆ ಚಟ್ನಿ ಮಾಡ್ಕೊಳ್ಬಹುದು, ಉಪ್ಪಿನಕಾಯಿ ಮಾಡಬಹುದು ನೀವು, ಶರ್ಬತ್ಗಳು ಮಾಡಬಹುದು, ಜಾಮ್ ಮಾಡಬಹುದು, ಜ್ಯೂಸ್ ಮಾಡಬಹುದು, ಜೆಲ್ಲಿಗಳು ಮಾಡ್ಕೊಳ್ಬಹುದು, ಚಾಕ್ಲೇಟ್ಸ್ ಮಾಡಬಹುದು ಇದರಲ್ಲಿ. ಇಷ್ಟೇ ಸಾಲದು ಅಂತ ನಮ್ಮ ಹೆಣ್ಮಕ್ಳು, ನಾನಾಗ್ಲೇ ಹೇಳಿದೆ ವಯಸ್ಸು ಆಗ್ಬಾರ್ದು ನಮಗೆ, ಸುಂದರವಾಗಿ ಕಾಣಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇದ್ರ ಬೀಜ ಬಳಸಿ ಎಣ್ಣೆಯನ್ನ ತೆಗೆದು ಸೌಂದರ್ಯ ವರ್ಧಕಗಳಲ್ಲಿ ಇದನ್ನ ಬಳಸ್ತಾ ಇದ್ದಾರೆ. ಹಾಗಾಗಿ ದ್ರಾಕ್ಷಿ ಎಲ್ಲೆಲ್ಲೂ ನಮಗೆ ಒಂದು ವೇಸ್ಟ್ ಆಯ್ತು ಅಥವಾ ಅದನ್ನು ಚೆಲ್ಲಿದ್ವಿ ಅನ್ನೋ ಪ್ರಮೇಯ ಬಹಳ ಕಡಿಮೆ. ಇನ್ನು ಮುಖ್ಯವಾಗಿ ದ್ರಾಕ್ಷಿಯಿಂದ ಚಟ್ನಿಯನ್ನು ಕೂಡ ತಯಾರಿಸಬಹುದು ಅಂತ ತಾವು ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಹೆಣ್ಮಕ್ಳಿಗೆ ನೋಡಿ, ನಿಂಬೆಕಾಯಿ, ಮಾವಿನಕಾಯಿ, ಉಪ್ಪಿನಕಾಯಿ ಗೊತ್ತು ನಮ್ಮ ಹೆಣ್ಮಕ್ಳಿಗೆ ಸಹ. ಆದ್ರೆ ಹುಳಿ ದ್ರಾಕ್ಷಿಯಿಂದ ಚಟ್ನಿ ಮಾಡ್ಬೋದಾ, ಉಪ್ಪಿನಕಾಯಿ ಮಾಡ್ಬೋದಾ? ಖಂಡಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸುಲಭವಾದ ಒಂದು ವಿಧಾನ ಕೊಡ್ತೀನಿ, ಸಾಧ್ಯವಾದ್ರೆ ಹೆಣ್ಮಕ್ಳು ಮಾಡಿ ಬಳಸ್ಕೊಳ್ಬಹುದು. ದ್ರಾಕ್ಷಿ ಒಂದು 1/2 kg ಅಷ್ಟು ತಗೊಳ್ಳಿ, ಆಮೇಲೆ ಒಣಮೆಣಸಿನಕಾಯಿ ಎಲ್ಲರ ಮನೇಲಿ ಇರ್ತದೆ, ಖಾರ ನಿಮ್ಮ ಆಸಕ್ತಿಗೆ ಬಿಟ್ಟಿದೆ. ಇದು ಸ್ವಲ್ಪ ಹಣ್ಣು ಕಾಯಿ ಹುಳಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಬೇಕಾಗ್ತದೆ, ಒಂದು 4 ಚಮಚ ತಗೊಳ್ಬಹುದು. ಸಾಸಿವೆ ಕಾಳು ಬೇಕಾಗ್ತದೆ, ಮೆಂತ್ಯ ಬೇಕು, ಜೀರಿಗೆ, ಅರ್ಶಿನ ಪುಡಿ, ಉಪ್ಪು, ಹುಳಿಗೆ ವಿನೆಗರ್ ಬೇಕಾದ್ರೆ ಬಳಸ್ಕೊಳ್ಬಹುದು, ವಿನೆಗರ್ ಇಲ್ದೇನೂ ಮಾಡ್ಕೊಳ್ಬಹುದು, ಮತ್ತೆ ಎಣ್ಣೆ ಬೇಕು. ಇವಿಷ್ಟು ಸಾಮಗ್ರಿಗಳು, ರಕ್ಷಕ ವಸ್ತು ಬೇಕಾದ್ರೆ ಹಾಕೊಳ್ಳಿ, ಬೇಡಾದ್ರೆ ಇಲ್ಲ. ಹಾಕೊಳ್ಳೋದಿದ್ರೆ ಒಂದು ಅರ್ಧ, ಒಂದು 5-6 ಚಿಟಿಕೆ ಹಾಕಿದ್ರೆ ಸಾಕು, ಇಲ್ಲದ್ರೆ ಹಾಕಬೇಡಿ. ಇನ್ನು ಮಾಡೋ ವಿಧಾನಕ್ಕೆ ಬರ್ತೀನಿ. ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳಿ, ಹುರಿದ್ಬಿಟ್ಟು ವಿನೆಗರ್ ಸೇರಿಸಿ ಅಥವಾ ನಿಂಬೆ ಹಣ್ಣಿನ ಹುಳಿನೂ ಸೇರಿಸ್ಕೊಳ್ಬೋದು. ಸೇರಿಸಿ ಚೆನ್ನಾಗಿ ಮಿಕ್ಸಿ ಆಡಿಸ್ಕೊಳ್ಳಿ, ನೈಸಾಗಿ ಪೇಸ್ಟ್ ಆಗಲಿ. ಇನ್ನೊಂದು ಕಡೆ ಏನಂದ್ರೆ, ಒಣಮೆಣಸಿನಕಾಯಿ, ಸಾಸಿವೆ, ಮೆಂತ್ಯ, ಜೀರಿಗೆ ಹುರಿದ್ಬಿಟ್ಟು ಪುಡಿ ಮಾಡಿ ಆಮೇಲೆ ಎರಡನ್ನೂ ಮಿಶ್ರಣ ಮಾಡಿ ಚೆನ್ನಾಗಿ ಕಲಸ್ಬಿಟ್ಟು ಎಣ್ಣೆ ಒಗ್ಗರಣೆ ಮಾಡ್ಕೊಳ್ಳಿ, ರುಚಿ ನೋಡಿ. ವಿಶೇಷವಾದ ಒಂದು ಚಟ್ನಿ, ಇದನ್ನ ಚಪಾತಿ, ರೊಟ್ಟಿ, ದೋಸೆ, ಮುದ್ದೆ, ಅನ್ನ ಎಲ್ಲದ ಜೊತೆ ಬಳಸಬಹುದು. ನೀವಾಗ್ಲೇ ಹೇಳಬೇಕು ನಾನು ದ್ರಾಕ್ಷಿಯಲ್ಲಿ ಇದನ್ನ ಮಾಡಿದ್ದು ಅಂತ ಹೇಳಿ. ಗೊತ್ತೇ ಆಗೋದಿಲ್ಲ. ಇನ್ನ ಈ ಎಲ್ಲ ಪದಾರ್ಥಗಳ ತಯಾರಿಕೆಗೆ, ಮೌಲ್ಯವರ್ಧನೆಗೆ ದ್ರಾಕ್ಷಿಯ ಆಯ್ಕೆಯನ್ನ ಹೇಗೆ ಮಾಡ್ಕೋಬೇಕಾಗುತ್ತೆ? ಸಾಮಾನ್ಯವಾಗಿ ನೋಡಿ, ತಿಳಿ ಬಣ್ಣದ ದ್ರಾಕ್ಷಿ ಇದ್ರೆ ಮತ್ತೆ ಅದು ಹೊರಮೈ ಮಿಂಚ್ತಾ ಇರ್ತದೆ, ಶೈನಿಂಗ್ ಇರ್ತದೆ, ಆವಾಗ ಅಂದ್ರೆ ಸುಕ್ ಸುಕ್ ಆಗಿರಲ್ಲ, ಆವಾಗ ಇದು ಒಳ್ಳೆ ಪಕ್ವವಾದ ಹಣ್ಣು ತಿನ್ಲಿಕ್ಕೆ, ಟೇಬಲ್ ಪರ್ಪಸ್ ಅಥವಾ ತಿನ್ಲಿಕ್ಕೆ ಸುಲಭ, ಜೊತೆಗೆ ತಾಜಾವಾಗಿದೆ ಅಂತ ತಿಳ್ಕೋಬಹುದು. ಇನ್ನು ಕಪ್ಪು ಅಥವಾ ಕೆಂಪು ಹಣ್ಣಿಗೆ ಹೋದ್ರೆ ಅದ್ರ ಬಣ್ಣ ಯಾವಾಗ್ಲೂ ಗಾಢವಾಗಿರ್ಬೇಕು, ಇಲ್ಲ ಅಂದ್ರೆ ಹುಳಿ ಇದೆ ಅಂತ. ಸಿಹಿಗೆ ಬಂದ್ರೆ ತಿಳಿ ಹಳದಿ ಬಣ್ಣ ಅತ್ಯಂತ ಸಿಹಿ, ಇದು ತಿಳಿ ನೀಲಿ ಬಣ್ಣದ್ದು ಕೂಡ ಹುಳಿ ಇರುವಂತದ್ದು, ಕಪ್ಪು ಹಸಿರಂತ ಇರುವಂತದ್ದು ಅಥವಾ ಹಸಿರಾಗಿರುವಂತದ್ದು ಹುಳಿ ಇರುವ ಹಣ್ಣು. ಮತ್ತೆ ಇನ್ನೊಂದೇನಂದ್ರೆ ತಗೊಂಡು ಬರುವಾಗ್ಲೂ ಹೆಂಗೆ ಅಂದ್ರೆ ಬಂಚಿಂದ ಅಥವಾ ಗೊಂಚಲದಲ್ಲಿ ಅದು ಬಿಚ್ಕೊಳ್ಬಾರ್ದು. ಅವೇ ನೀವು ಬಿಡಿಸುವಾಗ್ಲಷ್ಟೇ ಕತ್ತರಿ ತಗೊಂಡು ಕಟ್ ಮಾಡ್ಕೊಂಬಿಡಿ, ಉದುರಿಸ್ಕೊಳ್ಬೇಡಿ, ಅದು ರಸ ಆಚೆಗೆ ಬರಬಾರ್ದು. ಯಾಕೆ ಹಿಂಗಾಗ್ತದೆ ಅಂದ್ರೆ, ನೆಕ್ಸ್ಟ್ ಇರೋ ಹಣ್ಣನ್ನ 3-4 ದಿವಸ ನೀವು ಇಟ್ಕೊಳಕ್ ಆಗಲ್ಲ, ಚೆನ್ನಾಗಿರ್ತದೆ. ಅದಕ್ಕೆ ಗೊಂಚಲ ಸಮೇತನ ಕಟ್ ಮಾಡ್ಕೊಂಬಿಟ್ಟು ಆ ಗೊಂಚಲ ಸಮೇತ ತಿನ್ನಕ್ ಕೊಡಿ ಮಕ್ಕಳಿಗೆ, ಆ ಅನುಭವನೇ ಬೇರೆ. ಇಲ್ಲ ಅಂದ್ರೆ ಒಂದು ಪೇಪರ್ ಅಲ್ಲಿ ಸುತ್ತಿಬಿಟ್ಟು ಮನೇಲಿ ಫ್ರಿಡ್ಜ್ ಇದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿ, 5-6 ದಿವಸ ತಾಜಾ ಇರ್ತವೆ. ಈ ರೀತಿಯಾಗಿ ಸಂಗ್ರಹಣೆಯನ್ನು ಕೂಡ ಮಾಡಿ. ತುಂಬಾ ಸಂತೋಷ ಡಾಕ್ಟರ್ ಉಷಾ ರವೀಂದ್ರ ಅವರೇ, ತಾವು ಇದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ದ್ರಾಕ್ಷಿ ಹಣ್ಣಿನ ಪೌಷ್ಟಿಕಾಂಶ ಮತ್ತು ಇದರಿಂದ ಯಾವ್ಯಾವ ಪದಾರ್ಥಗಳನ್ನು ಸುಲಭವಾಗಿ ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ